ಆತ್ಮೀಯ ರೈತ ಬಾಂಧವರೇ, ಸಾವಯವ ಕೃಷಿ ಅರಣ್ಯ ಕೃಷಿ ಅನುಭವ ಕುರಿತು ಹೊಸಪೇಟೆ ತಾಲೂಕು ಹಾರವನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಮಾರ್ಗದಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಹಾರವನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರು ಮತ್ತು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಈ ಭಾಗದಲ್ಲಿ ಎಲ್ಲರಿಗೂ ಒಂದು ರೀತಿಯ ಮಾದರಿಯ ಕೃಷಿಕರಾಗಿರ್ತಕ್ಕಂತಹ ಮಾರ್ಗದಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಾರ್ಗದಪ್ಪರೇ. ನಮಸ್ಕಾರ. ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮಾರ್ಗದಪ್ಪರೇ, ಈಗ ನಿಮ್ಮ ಸ್ವಂತ ಊರು ಹಾರವನಹಳ್ಳಿ, ಚಲಗನಟ್ಟಿ ಪೋಸ್ಟ್, ಹೊಸಪೇಟೆ ತಾಲೂಕು, ವಿಜಯನಗರ ಡಿಸ್ಟಿಕ್. ಈ ಕೃಷಿ ನಿಮ್ಮ ತಂದೆಯವ್ರ ಕಾಲದಿಂದಲೂ ಬಂದಿದ್ದು ಅಥವಾ ನೀವು ಮೈಗೂಡಿಸ್ಕೊಂಡಿದ್ದು ಹೇಗೆ? ನಮ್ಮ ತಂದೆಯವ್ರ ಕಾಲದಿಂದ ಬಂದಿರತಕ್ಕಂಥ ಕೃಷಿ. ಆಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಾ ಇದ್ದಂಥ ಕೃಷಿ ಹೇಗಿತ್ತು ನೀವು ಕಂಡ ಹಾಗೆ? ಸರ್, ನಮ್ಮ ತಂದೆಯವರು ಮಾಡ್ತಕ್ಕಂಥ ಕೃಷಿ, ಅವ ಈ ರೀತಿ ಯಾವುದು ಕೆಮಿಕಲ್ಸು ಇತ್ತು, ಫರ್ಟಿಲೈಸರು ಯಾವುದೂ ಇದ್ದಿಲ್ಲ. ಅದನ್ನೇ ನಾನಿವತ್ತು ಅಳವಡಿಸ್ಕೊಂಡಿದ್ದೀನಿ. ಅದೇ ಹಿಂದಿನ ಕಾಲದಲ್ಲಿ ಏನಿತ್ತು ಇತ್ತು, ನಮ್ಮ ತಂದೆಯವರು ಏನು ಮಾಡ್ತಾಯಿದ್ರು, ಭೂಮಿ ಏನಾಗ್ತಾಯಿದ್ರು, ಅದನ್ನೇ ನಾನಿವತ್ತು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಸಹಜ ಕೃಷಿಯಲ್ಲಿ ನೀವು ತೊಡಕೊಂಡಿದ್ದೀರಿ? ಹೌದು ಸರ್. ಅಂದರೆ ಈಗ ನೀವು ರಾಸಾಯನಿಕ ಗೊಬ್ಬರ ಆಗಲಿ ಔಷಧಿಗಳಾಗಲಿ ಇವು ಯಾವುದನ್ನು ಬಳಕೆ ಮಾಡ್ತಾ ಇಲ್ವಾ? ಇಲ್ಲ ಸರ್, ಯಾವುದೂ ಬಳಕೆ ಮಾಡ್ತಾ ಇಲ್ಲ ನಾನು. ಎಲ್ಲದು ವಿತ್ ಏನಿದ್ರೆ ನಾನೇ ಸ್ವಂತ ಫರ್ಟಿಲೈಸರ್ ತಯಾರು ಮಾಡ್ಕೊಳೋದು, ವಿತ್ ಔಷಧಿ ತಯಾರು ಮಾಡ್ಕೊಳೋದು, ಒಂದು ನಾಲ್ಕೈದು ಲಿಕ್ವಿಡ್ ಮಾಡ್ಕೊಂತ ಇದ್ದೀನಿ ಸರ್ ನಾನು. ಅಂದರೆ ಒಂದು ಗೋಕುಪ್ರಾಮೃತ ಒಂದು, ಪಂಚಗವ್ಯ ಒಂದು, ಮಜ್ಜಿಗೆ ದ್ರಾವಣ ಒಂದು, ಆರ್ಕೆ ದ್ರಾವಣ ಒಂದು, ಇಷ್ಟು ನಾನು ಅದನ್ನೇ ಬಳಕೆ ಮಾಡ್ತಾ ಇದ್ದೀನಿ. ಇದು ಎಲ್ಲ ಈ ಥರದ ಸಾವಯವ ಒಳಸುರಿಗಳ ಬಳಕೆ ಮಾಡೋದನ್ನು ಯಾವಾಗಲಿಂದ ಕಲ್ತ್ರಿ, ಎಲ್ಲಿ ಕಲ್ತ್ರಿ, ಹೇಗೆ? ಸರ್, ನಾನು 1994 ನನ್ನ ಭೂಮಿಗೆ ಫಸ್ಟ್ ನಾನು ಕೀನೋ ಮುಷಿಂಬೆ ಅಂತ ಹಾಕಿದ್ದೆ. ಕೀನೋ ಮುಷಿಂಬೆ ಅಂದ್ರೆ ಕುಷ್ಟಗಿ ರಮೇಶ್ ಬಳ್ಳೋಟಿಗೆ ಹತ್ರ ನಾನು ಸಸಿ ತೊಗೊಂಡು ಬಂದಿದ್ದೆ. ತೊಗೊಂಬಂದು ನಾಟಿ ಮಾಡಿ ಅದಕ್ಕೊಂದು ಔಷಧಿ ತಾಂಬರನ್ ಅಂತ ಹೋಗಿದ್ದೆ ಸರ್ ನಾನು. ಅಂದರೆ ಇದು ಹೊಸದಾಗಿ ಬೆಳೆ ನಾಟಿ ಮಾಡಿದ್ದೇನಲ್ಲ, ಅದಕ್ಕೆ ಕೆಮಿಕಲ್ಸ್ ಇದರಲ್ಲಿಂದ ಒಂದೊಂದು ಗಿಡಕ್ಕೆ 10 ml ಆಗಂಥ ಒಂದು ಲಿಕ್ವಿಡ್ ಇತ್ತು ಸರ್. ಆ ಲಿಕ್ವಿಡ್ ಅದೇ ರಮೇಶ್ ಬಳ್ಳೋಟಿಗೆ ಹತ್ರ ತನ್ನಂತ ಹೋದೆ. ಹೋದಾಗ ಆವಾಗ ಮಹಾರಾಷ್ಟ್ರ ಸುಭಾಷ್ ಪಳೇಕರ್ ಒಂದು ವಾಲ್ ಪೋಸ್ಟ್ ನೋಡಿದಾಗ ಅಲ್ಲಿ ಶೂನ್ಯ ಬಂಡವಾಳ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಒಂದು ತರಬೇತಿ ಇತ್ತು ಇಲ್ಲಿ ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಠದಲ್ಲಿ. ನಾನು ಇದು ಶೂನ್ಯ ಬಂಡವಾಳ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಯಾವ ರೀತಿ ಬೆಳೆ ಬೆಳೆಯಬಹುದು, ನಾನು ಔಷಧಿ ತೊಗೊಳೋದು ಬಿಟ್ಟೆ ಸಿಸ್ತ ಕೊಪ್ಪಳಕ್ಕೆ ಬಂದೆ. ಕೊಪ್ಪಳಕ್ಕೆ ಬಂದಾಗ ಆವಾಗ ನಾನು ಸುಭಾಷ್ ಪಾಳೇಕರ್ ಒಂದು ತರಬೇತಿ ಕೇಳಿದೆ. ನಾನು 94 ಸ್ವತಃ ಸುಭಾಷ್ ಪಾಳೇಕರ್ ಬಂದಿದ್ರ? ಸ್ವತಃ ಸುಭಾಷ್ ಪಾಳೇಕರ್ನೇ ಅಲ್ಲಿ ತರಬೇತಿ ಬಂದು ಒಬ್ರು ಇನ್ನೊಬ್ರು ಲೆಕ್ಚರ್ ಕನ್ನಡ ಅನುವಾದ ಮಾಡೋರು. ಅವ್ರು ಹಿಂದೆಲ್ಲಿ ಸ್ಪೀಚ್ ಮಾಡಿದಂಗೆ ಇನ್ನೊಬ್ರು ಲೆಕ್ಚರ್ ಕನ್ನಡದಲ್ಲಿ ಅನುವಾದ ಅಲ್ಲಿ ನಾನು ತಗೊಂಡು ಬರೋನು ಒಂದು ತರಬೇತಿ ಕೇಳಿದೆ. ನಾನು ಅಂದರೆ ಒಂದು 3 ತರಬೇತಿ ಕೇಳಿದೆ. ಕೇಳಿದ ಇನ್ನೊಂದು ತರಬೇತಿ ಇತ್ತು, ಇದನ್ನು ಮುಗಿಸ್ಕೊಂಡು ಹೋಗ್ಬಿಡೋದು ನಾನು, ನನ್ನ ಭೂಮಿಯಲ್ಲಿ ನಾನು ಇದನ್ನು ಅಳವಡಿಸೋಣನು ಅಂತಂದು ಆಮೇಲೆ ತಿರ್ಗಿ ಸುಭಾಷ್ ಪಾಳೇಕರ್ ತರಬೇತಿ ತೊಗೊಂಡು ಅಲ್ಲಿ ಔಷಧಿ ತೊಗೊಂಡು ಬರೆದ್ಬಿಟ್ಟು ನಾನು ಹೊಲಕ್ಕೆ ಬಂದೆ. ಯಾವ ವರ್ಷದಲ್ಲಿದು? 94 ಬಂದು ಆಮೇಲೆ ತಿರ್ಗಿ ಕೀನೋ ಮುಷಿಂಬಿಗೆ ನಾನು ಔಷಧಿ ಹಾಕ್ಬೇಕು. ಆವಾಗ ಔಷಧಿ ಹಾಕ್ಬೇಕು, ನಾನು ಜೀವಾಮೃತ ರೆಡಿ ಮಾಡಿದೆ. ಆಮೇಲೆ ಕೆಲವೊಂದು ಜೀವಾಮೃತನ ಫಸ್ಟ್ ಸ್ಟಾರ್ಟಿಂಗ್ ನಾನು ಗಿಡಗಳಿಗೆ ಕೊಟ್ಟೆ. ಗಿಡಗಳು ಕೊಟ್ಟು ಒಂದು 15 ಅಬ್ಸರ್ವ್ ಮಾಡಿದೆ, 15 ನಾನು ಅಬ್ಸರ್ವ್ ಮಾಡಿದೆ. ಗಿಡ ಒಂದು ಸ್ವಲ್ಪ ಚೇಂಜಸ್ ಕಂಡು ಇದನ್ನೇ ಕಂಟಿನ್ಯೂ ಮಾಡೋಣ. ಈಗ 15 ಹೇಳಿದಾರೆ, ನಾನು ತಿಂಗಳಿಗೆ ಒಂದ್ಸಲ ಕಂಟಿನ್ಯೂ ಆಗಿ ಗಿಡಕ್ಕೆ 1 ಲೀಟರ್ ಕೊಡೋಣ ಅಂತ. ಸುಧಾರಣೆ ಕಾಣ್ತಾ ಬಂತು. ಜೀವಾಮೃತದಲ್ಲಿ ಏನಿತ್ತು ಅದಕ್ಕೆ ಮತ್ತೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ತಪ್ಪಲನ್ನೆಲ್ಲ ಮಲ್ಸಿಂಗ್ ಮಾಡಿದೆ. ಮಲ್ಸಿಂಗ್ ಮಾಡಿ ಅದಕ್ಕೆ ಜೀವಾಮೃತ ಕೊಟ್ಟೆ. ಕೊಟ್ಟು ಅದಕ್ಕೆ ಮತ್ತೆ ನೀರು ಉಣಿಸಿದೆ. ನೀರು ಉಣಿಸಿದಾಗ 1 ತಿಂಗಳಾಯಿತು, 2 ತಿಂಗಳಾಯಿತು, ಅವಾಗ ಗಿಡ ಚೇಂಜಸ್ ಆಗಿ ಅವು ಇದನ್ನೇ ಕಂಟಿನ್ಯೂ ಆಗಿ ಮುಂದುವರ್ಸೋಣ ಅಂತಂದು ಆಮೇಲೆ ತಿರ್ಗ ಇನ್ನೊಂದು ತರಬೇತಿ ಮತ್ತೆ ಒಂದು ನನಗೆ ಅವಕಾಶ ಸಿಕ್ತು. ತಮಿಳುನಾಡಲ್ಲಿ ಸೀತಾರಾಮನ್ ಅಂತಂದು ಒಬ್ಬರು ಒಳ್ಳೆ ಪ್ರಗತಿಪರ ಕೃಷಿಕ. ಅವ್ರದ್ದು 25-30 ಬರೀ ನೈಸರ್ಗಿಕ ಕೃಷಿ ಪದ್ಧತಿ, ಶೂನ್ಯ ಬಂಡವಾಳದಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಅವ್ರದ್ದೊಂದು ತರಬೇತಿಗೆ ಹೋದೆ. ನಾನು ತರಬೇತಿಗೆ ಹೋದಲ್ಲಿ ಮಜ್ಜಿಗೆ ದ್ರಾವಣದಲ್ಲಿ ನಾವು ಇಲ್ಲಿ ಒಂದು ಸ್ವಲ್ಪ ನಾವು ಕಂಟೆಂಟ್ಸ್ ಕೂಡಿಸ್ತಾ ಇದ್ವಿ. ಅವರು ಅಲ್ಲಿ ಕಂಟೆಂಟ್ಸ್ ಮಜ್ಜಿಗೆ ದ್ರಾವಣದಲ್ಲಿ 20-30 ಅದರಲ್ಲಿ ಕೂಡಿಸ್ತಿದ್ವಿ. ಓಹೋ, ಮಜ್ಜಿಗೆ ದ್ರಾವಣ ಅದು ಒಂದೇ ನಾವು ಲಿಕ್ವಿಡನ್ನು ಬೆಳೆಗಳಿಗೆ ಸ್ಪ್ರೇ ಮಾಡಿದ್ರೆ ಇತ್ತು ಫಂಗಲ್ಲು, ವೈರಸ್ಸು, ಬ್ಯಾಕ್ಟೀರಿಯಲ್ ಯಾವುದೂ ಬರಲ್ಲ. ಓಹೋ, ಅದನ್ನು ನಾನು ತರಬೇತಿ ತೊಗೊಂಡು ಅದನ್ನು ಮಜ್ಜಿಗೆ ದ್ರಾವಣ ಮಾಡಿ. ಈಗಲೂ ಮಜ್ಜಿಗೆ ದ್ರಾವಣ ಬಳಸ್ತೀನಿ? ಹೌದು, ಇವತ್ತಿಗೆ ನಾನು ಮಜ್ಜಿಗೆ ದ್ರಾವಣ ಮಾಡ್ತಾ ಇದ್ದೀನಿ, ಆರ್ಕೆ ದ್ರಾವಣ ಮಾಡ್ತಾ ಇದ್ದೀನಿ, ಗೋಪುರಾಮೃತ ಮಾಡ್ತಾ ಇದ್ದೀನಿ, ಪಂಚಗವ್ಯ ಮಾಡ್ತಾ ಇದ್ದೀನಿ, ಆಮೇಲೆ ಜೀವಾಮೃತ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಮಾಡಿ ಮತ್ತು ಮಾರ್ಕೆಟಿಂಗ್ ಸೇಲಿಂಗ್ ಕೂಡ ಕೊಡ್ತಾ ಇದ್ದೀನಿ, ಇವತ್ತು ರೈತರಿಗೆ ಬೆಳೆಗಳಿಗೆ ಕೊಡ್ತಾ ಇದ್ದೀನಿ ನಾನು. ಇವತ್ತು ನನ್ನ ಭಾಗದಲ್ಲಿ ಇಲ್ಲೇ ಕಟ್ವಾಲ್ ತೋಂಡದಲ್ಲಿ ನಮ್ಮ ಮರಮಳ್ಳಿ ಹತ್ರ, ಇಲ್ಲೇ ಮಗಿಮಳ್ಳಿ ಹತ್ರ ಕಟ್ವಾಲ್ ತಾಂಡದಲ್ಲಿ ನಾನೇ ಫರ್ಟಿಲೈಸರ್ ಕೂಡ ನಾನೇ ತಯಾರು ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಬೆಳೆಗಳಿಗೆ ಏನು 16-17 ಪೋಷಕಾಂಶಗಳು ಸಿಗಬೇಕು, ಆ ಒಂದು ಪೋಷಕಾಂಶಗಳನ್ನ ನಾನೇ ತಯಾರು ಮಾಡ್ತಾ ಇದ್ದೀನಿ. ಇಲ್ಲೇ ಅನ್ಮಳ್ಳಿ ಹತ್ರ ಪ್ರಿನ್ಸಿಪಲ್ ವಿಜಯ್ ಕುಮಾರ್ ಅಂತ ಇದಾರಲ್ಲ, ತೆಂಗಿನ ತೋಟ ಇದೆಯಲ್ಲ, ಅದರಲ್ಲೇ ನಾನು ಇವತ್ತು ಫರ್ಟಿಲೈಸರು ವಿತ್ ಲಿಕ್ವಿಡ್ ರೆಡಿ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ತಯಾರು ಮಾಡ್ತೀನಿ? ನಾನು ತಯಾರು ಮಾಡ್ತಾ ಇದ್ದೀನಿ. ತಯಾರು ಮಾಡಿ ಫಸ್ಟ್ ನಾನು ಅಡಿಕೆ ಕೊಟ್ಟೆ, ಬಾಳೆ ಕೊಟ್ಟೆ, ದಳಂಬ್ರಿ ಕೊಟ್ಟೆ, ಚೋರ್ನೂರು ಭಾಗದಲ್ಲಿ ಒಳ್ಳೆ ರಿಸಲ್ಟ್ ಬಂತು. ಅಲ್ಲಿಂದ ಆಮೇಲೆ ತಿರ್ಗ ಮತ್ತೆ ಅಡಗಲಿ ಹತ್ರ ಏಣಿಗೆ ಬಸಾಪುರ ತಂಬ್ರಳ್ಳಿ ಹತ್ರ ಅಲ್ಲೊಬ್ಬ ರೈತ ಬಂದ, ನಾನು ಆರ್ಗ್ಯಾನಿಕ್ನಲ್ಲಿ ನಾನು ದಳಂಬ್ರಿ ಬೆಳೆಸ್ದೆ, ಒಂದು 7 ಎಕರೆ ದಳಂಬ್ರಿ ಕೊಟ್ಟಿದ್ದೀವಿ. ಇವತ್ತು ಏನು ಕೊಟ್ಟರಿ ಅದು ದಳಂಬ್ರಿಗೆ? ದಳಂಬ್ರಿಗೆ ನಾವು ಮಾಡಿರ್ತಕ್ಕಂಥ ಫರ್ಟಿಲೈಸರ್ ಕೊಟ್ಟಿದ್ದೀವಿ. ಯಾವುದದು? ಅದು ಒಂದು ಸಗಣಿ ಗೊಬ್ಬರ, ಒಂದು ಕೋಳಿ ಗೊಬ್ಬರ, ಒಂದು ಕುರಿ ಗೊಬ್ಬರ, ಒಂದು ಸ್ಯಾಮಿನ ಒಳಗೆ ಕಟ್ಟಿಗೆ ಪೌಡ್ರ, ಒಂದು ಬೂದಿ, ಆಮೇಲೆ ಶುಗರ್ ಫ್ಯಾಕ್ಟ್ರಿಗಳು ಮಡ್ಡಿ, ಅದಕ್ಕೆ ಮತ್ತೆ ಉಳ್ಳಿಟ್ಟು, ಅಲಸಂದಿಟ್ಟು, ಬೆಲ್ಲ, ಬೇವಿನಿಂಡಿ, ತಪ್ಪಲ, ಆಮೇಲೆ ಸೂಪರ್ ಫಾಸ್ಫೇಟ್ ಒಂದಿಷ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು 4 ಕಂಟೆಂಟ್ಸು, ಸೋಡೋಮನಸ್ಸು, ಟ್ರೈಕೋಡರ್ಮ, PSV, ಮೈಕ್ರೋಬಿಯಲ್ ಕಲ್ಚರ್, ಇವಿಷ್ಟನ್ನು ಮಿಕ್ಸ್ ಮಾಡಿ 45 ಡೇಸ್ ನಾವು ಅದನ್ನು ಕೊಳೆ ಹಾಕಿ ಆಮೇಲೆ ಬ್ಯಾಗ್ ಮಾಡಿ ರೈತರಿಗೆ ಕೊಡ್ತಾ ಇದ್ವಿ. ರೈತರಿಗೆ ಕೊಟ್ಟ ಫಸ್ಟ್ ಇಲ್ಲೇ ನಮ್ಮ ಮಗಿಮಳ್ಳಿಯಲ್ಲಿ ಕಟ್ವಾಲ್ ತಾಂಡದಲ್ಲಿ ಒಬ್ಬ ರೈತ ಒಯ್ದ, ಮಂಜುನಾಕೆ ಅಂತಂದು, ಅಣ್ಣ ಫಸ್ಟ್ ಒಂದು 2 ಚೀಲ ಕೊಡು ನೋಡ್ತೀನಿ ಅಂತ. 2 ಚೀಲ ಕೊಡ್ತೀನಿ, ಬೇರೆ ಇದಕ್ಕೆ ಫರ್ಟಿಲೈಸರ್ ಮಿಕ್ಸ್ ಮಾಡಬಾರ್ದು, ಇದನ್ನೇ ಡೈರೆಕ್ಟಾಗಿ ಹಾಕು, ಈ ಬೆಳೆ ಇಲ್ಲಿ ಒಂದು 1/2 ಎಕರೆಗೆ ನನ್ನದು ಒಂದು 2 ಚೀಲ ಹಾಕು, ಆಮೇಲೆ ನೀನು DAP ಅದನ್ನು ಹಾಕಂತ. ಆಮೇಲೆ ತಿರ್ಗಿ ನಾನು ಹೇಳಿದ ರೀತಿಯಲ್ಲಿ ಪದ್ಧತಿಯಲ್ಲಿ ಅವನು ಒಂದು 2 ಚೀಲ ಒಂದು 1/2 ಎಕರೆಗೆ ಕೊಟ್ಟಿದ್ದ. ಕೊಟ್ಟು 15-25 ಡೇಸ್ನಲ್ಲಿ ಮತ್ತೆ ಬಂದ, ಹಣ ಒಂದು 20 ಚೀಲ ಕೊಡು. ಆಮೇಲೆ 20 ಚೀಲ ಕೊಟ್ಟೆ. 20 ಚೀಲ ಕೊಟ್ಟಾಗ 5 ಎಕರೆಗೆ ಹಾಕಿದ್ದಾನೆ. 5 ಎಕರೆ ಆದನ ಮೇಲೆ ಪಕ್ಕದ ಹೊಲದವರು ಅಬ್ಸರ್ವ್ ಮಾಡಿದಾರೆ. ಅಬ್ಸರ್ವ್ ಮಾಡಿ, ಏ ಮಂಜುನ ಹಾಕಿ ನೀನೇನು ಹಾಕಿದೆ ಗೊಬ್ಬರ ನಮಗೆ ಕೊಡು. ಇಲ್ಲ, ಇಲ್ಲೊಬ್ಬರು ಮಾರ್ದಪ್ಪರ ಅಂತಂದು ತಯಾರು ಮಾಡ್ತಾಯಿದ್ದಾರೆ, ಅವ್ರ ಹತ್ರ ತಗೊಂಬಂದಿನಿ, ಅವ್ರ ನಂಬರ್ ಕೊಡು. ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಈಗ ಸುಮಾರು ಒಂದು ಏನಿಲ್ಲ ಅಂದರೆ ಒಂದು 30 ಎಕರೆ ಕಬ್ಬಿ ಕೊಟ್ಟಿದ್ದೀನಿ ನಾನು ಇಲ್ಲೇ ಕಟ್ವಾಲ್ ತಾಂಡದಲ್ಲಿ. ಒಳ್ಳೆ ರಿಸಲ್ಟ್ ಇದೆ ಅಂದರೆ ನಮ್ಮ ಬೆಳೆಗಳಿಗೆ ಏನು ಪೋಷಕಾಂಶಗಳು ಸಿಗಬೇಕು ಅವಿಷ್ಟು ಪೋಷಕಾಂಶಗಳು ಅದರಲ್ಲಿ ಸಿಗುತ್ತೆ. ಇವತ್ತು ರೈತ PSP ಹಾಕ್ಬೇಕು, ಟ್ರೈಕೋಡರ್ಮ ಹಾಕ್ಬೇಕು, ಸೋಡಮನಸ್ ಹಾಕ್ಬೇಕು, ಆಮೇಲೆ ಮೈಕ್ರೋಬಿಯಲ್ ಕಲ್ಚರ್ ಹಾಕ್ಬೇಕು, ಆಮೇಲೆ ಸೂಪರ್ ಫಾಸ್ಫೇಟ್ ಹಾಕ್ಬೇಕು, ಬೂದಿ ಹಾಕ್ಬೇಕು, ಇವಿಷ್ಟು ಹಾಕ್ಕೊಂಡು ಹಾಕ್ಬೇಕಂದ್ರೆ ರೈತನ ಕೈಲಿ ಹಾಕೋಕ್ಕಾಗಲ್ಲ. ಇವತ್ತು ರೈತ ಏನು ಮಾಡ್ತಾನೆ, ಒಂದು ಗೊಬ್ಬರದ ಅಂಗಡಿಗೆ ಹೋಗ್ತಾನೆ, ಒಂದು DAP ತಗೊಂಬರ್ತಾನೆ. DAP ಏನಿರ್ತೈತಿ, NPK 3 ಇರ್ತದೆ, ಅಷ್ಟು ಬಿಟ್ಟರೆ ಬೇರೆ ಏನು. ಕಾಂಪ್ಲೆಕ್ಸ್ ತಗೊಂಬರ್ತಾನೆ, 2 ಇರುತ್ತೆ. ಯೂರಿಯಾ ತಗೊಂಬರ್ತಾನೆ, 1 ಇರುತ್ತೆ. ಯೂರಿಯಾ, DAP, ಕಾಂಪ್ಲೆಕ್ಸ್, ಈ 3 ಹಾಕ್ತಾನೆ ವಿನಃ ಇವಿಷ್ಟು ಕಂಟೆಂಟ್ ಸಾಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ರೈತಿಗೆ ಕಡಿಮೆ ಖರ್ಚಿನಲ್ಲಿ ಇದು ಎಲ್ಲ ನ್ಯೂಟ್ರೆಂಟ್ಸ್ ಸಿಗಬೇಕು ಅವನಿಗೆ. ಅದಕ್ಕೆ ನಾವು ಇವತ್ತು 50 kg ಬ್ಯಾಗ್ 650 ರೂಪಾಯಿ ಇಟ್ಟಿದ್ದೀವಿ. 50 kg ಚೀಲಕ್ಕೆ, 50 kg ಚೀಲಕ್ಕೆ 650 ರೂಪಾಯಿ ನಮ್ಮ MRP ಇಟ್ಟಿದ್ವಿ. ಅದನ್ನು ಇವತ್ತು ರೈತರಿಗೆ ಕಾಸ್ಟ್ ಕಡಿಮೆ ಆಗ್ತದೆ, ಒಳ್ಳೆ ಇಳುವರಿನೇ ಬರುತ್ತೆ, ಆಮೇಲೆ ಭೂಮಿನ ಫಲವತ್ತತೆಯೂ ಆಗುತ್ತೆ. ನಾವು ಕೊಡ್ತಕ್ಕಂಥ ಗೊಬ್ಬರನ ಅವನು ಒಂದು ರೈತ ಒಂದು ಸಲ ಹಾಕಿ ಒಂದು ತಿಂಗಳು ಅಬ್ಸರ್ವ್ ಮಾಡಿದ್ರೆ ಈ ಗೊಬ್ಬರ ಯಾವುದು ಹಾಕೋದು ಬೇಡಪ್ಪ, ಇದನ್ನೇ ತೊಗೊಂಡಪ್ಪ. ಸರಿ, ಈ ರೀತಿ ಈ ನಿಮ್ಮ ನೀವು ತಯಾರಿಸುವಂಥ ಗೊಬ್ಬರಗಳನ್ನು ಬಳಕೆ ಮಾಡುವಂಥ ರೈತರ ಪ್ರಮಾಣ ಜಾಸ್ತಿ ಆಗಿದೆಯಾ? ಹೌದು, ಜಾಸ್ತಿ ಆಗಿದೆ ಸರ್, ಈ ವರ್ಷದಲ್ಲಿ ಜಾಸ್ತಿ ಆಗಿದೆ. ಇನ್ನು ಮತ್ತೆ ಮಳೆಗಾಲಕ್ಕೆ ಮತ್ತೆ ಇನ್ನೂ ಜಾಸ್ತಿ ಆಗ್ತದೆ. ಈಗ ಎಷ್ಟು ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ ಈಗ ಸರ್? ನೀವು ತಯಾರು ಮಾಡುವಂಥ, ನಾವು ತಯಾರು ಮಾಡುವಂಥದ್ದು ಈಗ 3-4 ಮಂತ್ಸ್ಲಿಂದ ರನ್ನಿಂಗ್ ಆಗ್ತಾ ಇದೆ ಸರ್. ಕನಿಷ್ಠ ತಿಂಗಳ ಮಂತ್ಲಿ ಏನಿಲ್ಲ ಅಂದ್ರೆ 100-200 ಬ್ಯಾಗ್ ಹೋಗುತ್ತೆ, ಸೇಲ್ ಹೋಗ್ತಾ ಇದೆ, ಹೋಗ್ತಾ ಇದೆ. ಈಗ ಪ್ರತಿ ವರ್ಷ ಎಷ್ಟು ಬ್ಯಾಗ್ ನೀವು ರೆಡಿ ಇಟ್ಕೊಳ್ತೀರಿ ಸರ್? ಅದನ್ನು ಹೆಚ್ಚಿಗೆ ಬ್ಯಾಗ್ ನಾವು ಯಾವಾಗ ಟ್ರೈಕೋಡರ್ಮ, ಸೋಡಮನಸ್ಸು, ಮೈಕ್ರೋಬಿಯಲ್ ಕಲ್ಚರು, PSP ಕೂಡಿಸಿದ್ವಿ ಅಂದ್ರೆ ವಿತ್ ಇನ್ ಒಂದು ಮಂತ್ನೊಳಗೆ ಅದನ್ನು ಮಾರಾಟ ಮಾಡಬೇಕು ಮಾಡಬೇಕು ಯಾಕಂದ್ರೆ ಅದರಲ್ಲಿ ಜೀವಾಣುಗಳು ಉತ್ಪತ್ತಿ ಆಗ್ತಾವೆ. ನಾವು ಅದನ್ನು ಹೆಚ್ಚಿಗೆ ಡ್ರೈ ಮಾಡಿಬಿಟ್ರೆ ಜೀವಾಣುಗಳೆಲ್ಲ ಸತ್ತೋಗಿ. ಅದಕ್ಕೋಸ್ಕರ ರೈತರು ಹೆಂಗೆ ಆರ್ಡರ್ ಕೊಡ್ತಾರ, ಇವತ್ತು ಆರ್ಡರ್ ಕೊಟ್ಟಂದ್ರೆ ನಾವು 2-3 ದಿವಸದಲ್ಲಿ ರೆಡಿ ಮಾಡ್ಕೊಡ್ತೀವಿ. ಅದನ್ನು ಸ್ಪ್ರೇ ಮಾಡ್ತೀವಿ, ಮತ್ತೆ ಮಿಕ್ಸಿಂಗ್ ಮಾಡ್ತೀವಿ, ರೈತ ಗುಡೆಗೆ ನಾವು ಅವನಿಗೆ ಗೈಡೆನ್ಸ್ ಹೇಳ್ಕೊಡ್ತೀವಿ, ತಗೊಂಡೋಗಿ ಒಂದು ವಾರದೊಳಗೆ ನಿನ್ನ ಹೊಲಕ್ಕೆ ಹಾಕಬೇಕು. ತೇವಾಂಶನ ಒಂದು ಸ್ವಲ್ಪ ಕಾಪಾಡ್ಕೊಳ್ರಿ, ಕಾಪಾಡ್ಕೊಂಡ್ರೆ ನಿಮಗೆ ಇದ್ರದ್ದು ಫಲಿತಾಂಶ ಗೊತ್ತಾಗುತ್ತೆ. ನೀವು ಹಂಗೆ ತಗೊಂಡೋಗಿ ಇಟ್ಕೊಂಡು ತಿಂಗಳ ತಾನೇ ಇಟ್ಕೊಂಡು ಅಂದರೆ ನಮ್ಗೆ ಜವಾಬ್ದಾರಲ್ಲ, ಮೊದಲೇ ಅವ್ರಿಗೆ ಗೈಡೆನ್ಸ್ ಮಾಡಿಕೊಟ್ಟು. ಈಗ ನೀವು ಈ ಇದನ್ನೆಲ್ಲ ತಯಾರು ಮಾಡೋದಕ್ಕೆ ಒಂದು ಸಣ್ಣ ಪುಟ್ಟ ಬಂಡವಾಳ ಬೇಕಾಗುತ್ತಾ? ಬೇಕಾಗುತ್ತೆ ಸರ್. ಅದಕ್ಕೆ ನಮಗೀಗ ಮೂಲ ಸರಕುಗಳು ಎಲ್ಲ ತರೋದು ಎಲ್ಲಿದೆ ಸರ್? ಕುರಿ ಗೊಬ್ಬರನ ಇಲ್ಲೇ ಲೋಕಲ್ನಾಗ ತೊಗೊಂಡ್ತಾ ಇದ್ದೀವಿ ಬ್ಯಾಗ್ ಗಟ್ಲಿ, ಆಮೇಲೆ ಕೋಳಿ ಗೊಬ್ಬರನ ಫಾರಂಗಳಿಂದ ತೊಗೊಳ್ತಾ ಇದೀವಿ. ಬೂದಿನ ಕಬ್ಬಿನ ಗಾಣದಲ್ಲಿ, ಆಮೇಲೆ ಇಟ್ಟಂಗಿ ಬಟ್ಟೆ ಏನೇನು ಸುಟ್ಟಿರ್ತಾರಲ್ಲ ಅಲ್ಲಿ ಬೂದಿ ತೊಗೊಳ್ತಿದ್ದೀವಿ ಸರ್. ಆಮೇಲೆ ಶುಗರ್ ಫ್ಯಾಕ್ಟ್ರಿಗಳು ಮಧ್ಯೆ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಕಡೆಗಳಿಂದ ತರಿಸ್ಕೊಳ್ತಾ ಇದೀವಿ. ತರಿಸ್ಕೊಂಡು ಈಗ ನಮ್ಮ ಪ್ರಿನ್ಸಿಪಾಲ್ರ ಸಾರು ಸಾಕಷ್ಟು ಆಕಳುಗಳು ಇದಾವೆ, 84 ಗಿರ ಆಕಳ ಇದಾವೆ. ನಮಗೆ ಗೋಮೂತ್ರ ಸಿಗುತ್ತೆ, ಸಗಣಿ ಸಿಗುತ್ತೆ, ಯಾವುದಕ್ಕೆ ನಮಗೆ ಕೊರತೆನೇ ಇಲ್ಲ. ಈಗ ಇದನ್ನು ತಯಾರು ಮಾಡೋದಕ್ಕೆ ಮಾನವ ಸಂಪನ್ಮೂಲ ಎಷ್ಟು ಜನ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸರ್? ನಮ್ಮ ಇಬ್ಬರು ಮಾಡ್ಬೋದಾ? ಒಂದು ಇಬ್ಬರು ಮೂವರು ಮಾಡ್ಬೋದು ಸರ್. ಮಾಡ್ಬೋದು, ಮೂವರು ಜನಕ್ಕೆ ಕಂಟಿನ್ಯೂ ಆಗಿ ಕೆಲಸ ಇರುತ್ತೆ. ಯಾರ್ಯಾರು ತೊಡಕೊಂಡಿರಿ ಇದರಲ್ಲಿ ನೀವು? ಇದರಲ್ಲಿ ನಾವು ನಮ್ಮ TMA ಕಾಲೇಜ್ ಪ್ರಿನ್ಸಿಪಾಲ್ ನಾವು ಕಲ್ತ್ಕೊಂಡು ಮಾಡ್ತಾ ಇದ್ವಿ. ಏನಿದ್ರೆ ಅವ್ರದ್ದು ಎಕನಾಮಿಕ್ ಮಾತ್ರ ಹೌದ್ರ, ಏನಿದ್ರೆ ನಂದೇ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ಅವ್ರು ಏನಿದ್ರೆ ನೀನ್ ಮಾಡ್ಕೊಂಡು ಹೋಗಪ್ಪ, ನೀನೊಬ್ರು ಇದ್ರಲ್ಲಿಂದ ಒಂದು ಇದು ಇದರಿಂದ ನಾನು ಬೇಕಾದಷ್ಟು ಸಹಕಾರ ಕೊಡ್ತೇನೆ, ನೀನು ಮಾಡ್ಕೊಂಡು ಹೋಗು, ಸುಮ್ಮನೆ ಮನೆಯಲ್ಲಿ ಖಾಲಿ ಇರಬೇಡ. ಈಗ ನಿನ್ನ ವ್ಯವಸಾಯನೂ ನಡೀತೆ, ಇದನ್ನು ನಡೀತೆ, ಆಮೇಲೆ ರೈತರಿಗೆ ಒಂದು ಮಾದರಿ ಆಗ್ತದೆ. ಸರಿ, ಈಗ ನೀವು ಮರಿಯಮ್ನಳ್ಳಿ ಸುತ್ತಮುತ್ತಲು ರೈತರಿಗೆ ಜೈವಿಕ ಗೊಬ್ಬರವನ್ನು ತಯಾರು ಮಾಡಿ ಕೊಡ್ತಾ ಇದ್ದೀರಿ. ರೈತರಿಗೂ ಅದು ಒಂದು ರೀತಿಯಿಂದ ಸಹಾಯವಾಗಿದೆ, ಜೊತೆಗೆ ಅವರಿಗೆ ಆರ್ಥಿಕ ಹೊರೆ ಕಡಿಮೆ ಆಗಿದೆ. ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಏನೇನು ಬೆಳೀತಾ ಇದ್ರಿ ಮಾರ್ಗ ಸರ್? ನಾನು ನನ್ನ 3 ಎಕರೆ ಭೂಮಿಯಲ್ಲಿ 35 ಹುಣಸೆ ಗಿಡ ಇದಾವೆ ಸರ್, 32 ನಿಂಬೆ ಇದೆ, 50 ತೇಗ ಇದೆ, 25 ಗಂಧ ಇದೆ, 10 ಮಾವು ಇದೆ, ಆಮೇಲೆ ಒಂದು 25 ಸೀತಾಫಲ ಇದೆ, ಅಲ್ಲಿಂದ ಒಂದು 2-3 ಜಂಬು ನೇರಳೆ ಇದೆ. ನೆಡುಮತ್ತೆ ಮತ್ತೆ ಬೇರೆ ಬೆಳೆ ನನ್ನ ಮನೆ ಬಳಕೆಗೆ. ಮರ ಕೃಷಿ ಜಾಸ್ತಿ ಇದೆ, ಮರಗಳೇ ಇವತ್ತು ನನ್ನ ಜೀವನ ಮಟ್ಟ ಈ ಮಟ್ಟಕ್ಕೆ ಬರಕಂದ್ರೆ ನನಗೆ ಮರನೇ ದೇವರು. ನಾನು ನಂಬಿರ್ತಕ್ಕಂಥ ದೇವರು ಒಂದು ಎತ್ತ ತಂದೆ ತಾಯಿ, ಒಂದು ಭೂಮಿ ತಾಯಿ, ಒಂದು ವೃಕ್ಷ. ಮತ್ತು ಇವತ್ತು ಭಗವಂತ ಇರೋದು ಮರದಲ್ಲಿ, ಅವನ್ನ ಹೆಂಗೆ ನಾವು ಸಾಕಾಣಿಕೆ ಮಾಡ್ತೀವಿ ಹಂಗೆ ನಮ್ಮ ಜೀವನ ಮಟ್ಟ. ಈಗ ನಾವು ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ, ಮರಗಳನ್ನು ರಕ್ಷಿಸಿದರೆ ನಮ್ಮನ್ನು ಮರ ರಕ್ಷಿಸುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಬರು, ನಾನು 2003 ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಆದಕ್ಕೆ ಇಲ್ಲಿಗೆ ನಾನು ಹೆಚ್ಚಿಗೆ ರೈತರಿಗೆ, ನೀವು ಒಂದೇ ಬೆಳೆ ಬೆಳೆಯಕ್ಕೆ ಹೋಗ್ಬಾಡ್ರಿ, ಹೆಚ್ಚಿಗೆ ಮರಗಳೇ ಬೆಳೆಸಿರಿ. ಮರ ನೀವು ಹೆಂಗೆ ಬೆಳಿತೀರಿ, ಹೆಂಗೆ ಬೆಳೆಸ್ತೀರಿ, ನೀವು ಹಂಗೆ ಬೆಳಿತೀರಿ. ಮರನ ಎಷ್ಟು ಬೆಳೆಸ್ತೀರಿ ನಿಮ್ಮ ಹೊಲದಲ್ಲಿ, ನಿಮ್ಮ ಭೂಮಿ ಅಷ್ಟೇ ಫಲವತ್ತತೆ ಆಗುತ್ತೆ, ಭೂಮಿ ಸವಕಳಿ ಬರೋಲ್ಲ. ನಿಮ್ಮ ಭೂಮಿಯಲ್ಲಿ ಕಡಿಮೆ ಮಳೆ ಆದರೂ ಕೂಡ ನಿಮ್ಮ ಬೆಳೆ ನಿಮ್ಮ ಮನೆಯಲ್ಲಿ ಇದ್ದಂಗೆ. ಕನಿಷ್ಠ ಅಂದರೆ ಎಕರೆಗೆ ಒಂದು ಸರಂ ವಿಶ್ವೇಶ್ವರ ಹೇಳಿದ್ದು, 1 ಎಕರೆಯಲ್ಲಿ 4 ಜಾತಿ ಮರ ಇರಬೇಕು. ಕನಿಷ್ಠ ಅಂದರೂ 4 ಜಾತಿ ಮರ. ಒಂದು ನುಗ್ಗೆ, ಒಂದು ಹುಣಸೆ, ಒಂದು ಬೇವು, ಒಂದು ವಂಗೆ. ಇವು ಮೂಲ ಇರಲೇಬೇಕು. ಮೂಲ ಇವು 1 ಎಕರೆಗೆ 4 ಮರ ಇರಲೇಬೇಕು. 4 ಮರ ಇದ್ದು ಅಂದ್ರೆ ಆ ಭೂಮಿ ಫಲವತ್ತತೆ. ಇವತ್ತು ರೈತ ಏನು ಮಾಡ್ತದಾನ, ಇವತ್ತು ರೈತರು ಈ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆಯಲ್ಲ, ಹೇಗೆ? ಇಲ್ಲ, ಹೆಚ್ಚಿಗೆ ಆಗ್ತಾ ಇದೆ. ನಾನು ಒಂದು ಇವತ್ತು ನಾನು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಹೋಗ್ತಾ ಇದ್ದೀನಿ, ಔಟ್ ಆಫ್ ಡಿಸ್ಟಿಕ್ಕಿಗೆ ಹೋಗ್ತಾ ಇದ್ದೀನಿ ತರಬೇತಿಗೆ, ಆದಷ್ಟು ಈ ಪದ್ಧತಿಗೆ ಬರ್ತಾ ಇದ್ದಾರೆ. ಅಂದರೆ ನನ್ನ ಪ್ರಕಾರ ಏನಂದರೆ, ಯಾರೋ ಎಂಪ್ಲಾಯಿ ಇರ್ತಾರೆ, ಎಲ್ಲೋ ಕೆಲಸ ಮಾಡ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ, ಅವರು ಇಂಥದನ್ನು ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಸಾಮಾನ್ಯ ರೈತರು 1 ಎಕರೆ 2 ಎಕರೆ ಏನೋ ಸಣ್ಣ ಪುಟ್ಟ ಚಿಕ್ಕ ಭೂಮಿ ಇರ್ತದೆ, ತುಂಡು ಭೂಮಿ ಇರ್ತದೆ, ಅಂಥ ರೈತರ ಪರಿಸ್ಥಿತಿ ಹೇಗಿದೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಈಗ ನಾನು ಒಂದು ರೈತರಿಗೆ ತರಬೇತಿ ಕೊಡ್ತಾ ಇರಲಿ, ಈಗ ಸುಮಾರು 25 ವರ್ಷದಿಂದ ನಾನು ತರಬೇತಿ ಕೊಡ್ತಾ ಇದ್ದೀನಿ. ತರಬೇತಿ ಕೊಟ್ಟರೆ ಕೂಡ 50 ಜನ ನನ್ನ ತರಬೇತಿ ತಗೊಂಡ್ರೆ ಕೂಡ ಅದರಲ್ಲಿ 3-4 ರೈತ ಅಂತೂ ಬರ್ತಾರೆ. ನಮ್ಮ ಪದ್ಧತಿ ಇವತ್ತು ಅಳವಡಿಸಿಕೊಂತದಲ್ಲ ರೈತ. ನನ್ನ ಪ್ರಶ್ನೆ ಏನು ಅಂದರೆ, ರೈತರು ಯಾವ ರೈತರು ಬರ್ತಾ ಇದ್ರೆ, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಭೂಮಿ ಇಟ್ಕೊಂಡಿರ್ತಾರಲ್ಲ. ಹೌದು ಸರ್, ಮಧ್ಯಮ ವರ್ಗದವರ್ಗಿಂತಲೂ ಕಡಿಮೆ ಅಂತ ಇಟ್ಕೊಳ್ಳಿ, ಸಣ್ಣ ಹಿಡುವಳಿದಾರರು ಇರ್ತಾರೆ ಸರ್, ಅಡಿಗೆ ಅಂತವ್ರನ್ನ ಸುಧಾರಣೆ ಮಾಡ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅಡಿಗೆಯಲ್ಲಿ ಇರೋದು ಒಬ್ಬನಿಗೆ 2 ಎಕರೆ. 2 ಎಕರೆಯಲ್ಲಿ ನಾನು ಒಂದು ತರಬೇತಿ ತಗೊಂಡು ಹೋದ ಕಂಪ್ನಿಯಲ್ಲಿ, 1 ಎಕರೆ ಇವತ್ತು ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ. ಲಾಭ ತಗೊಳ್ತಾ ಈಗ ದೊಡ್ಡ ಭಾಳಷ್ಟು ಭೂಮಿ ಇದೆ, ಅವ್ರಿಗೆ ಫೈನಾನ್ಸಸ್ ಚೆನ್ನಾಗಿರ್ತದೆ ಅಂತ ಇಟ್ಕೊಳ್ಳಿ, ಅವರು ಇದನ್ನೆಲ್ಲ ಅಳವಡಿಸ್ಕೊಳ್ಳೋದು ಬಹಳ ಸುಲಭ ಒಂದು ರೀತಿಯಿಂದ. ಈಗ ನಿಮ್ಮಂತರ ಯಾರೋ ತರಬೇತಿ ಕೊಡ್ತಾ ಇರ್ತೀರಿ, ಅವ್ರಿಗೆ ಬೆನ್ನಿಗೆ ನಿಂತಿರ್ತೀರಿ, ಗೈಡ್ ಮಾಡ್ತಿರ್ತೀರಿ, ಎಲ್ಲ ಆಗ್ತಿರ್ತದೆ. ಆದರೆ ನಮ್ಮ ಸಣ್ಣ ರೈತರು ಇರ್ತಾರಲ್ವ, ಸ್ವಲ್ಪ ಭೂಮಿ ಇರೋರು, ಅವರಿಗೆ ಈ ಥರದ ಧೈರ್ಯಗಳು ಕಡಿಮೆ ಸರ್. ಸಣ್ಣವ್ರಿಗೆ ಯಾವ ರೀತಿ ನೀವು ಸಣ್ಣ ರೈತರಿಗೆ ಧೈರ್ಯ ತುಂಬಿಸ್ಬೇಕಂದ್ರೆ, 1 ಎಕರೆಯಲ್ಲಿ 7-8 ಬೆಳೆ ಕುಂದಿರ್ಸ್ತೀವಿ ನಾವು. ಅವನಿಗೆ ಇವತ್ತು ಒಂದು ರಾಗಿ ಬಿತ್ತಿದ ಇಲ್ಲ ಮೆಕ್ಕೆಜೋಳ ಬಿತ್ತಿದ, ಕನಿಷ್ಠ ಅಂದ್ರೆ ಅವನು 5-5.5 ತಿಂಗಳು. ಅವ್ರು ಮುಂದೆ ಬರ್ತಾ ಇದ್ದಾರಾ? ಬರ್ತಾ ಇದ್ದಾರೆ ಸರ್. ಈಗ ಸಾಮಾನ್ಯವಾಗಿ ಸಣ್ಣ ಹಿಡುವಳಿದಾರರಿಗೆ ಒಂದು ರೀತಿಯ ಒಂದು ನಮ್ಮ ಭೂಮಿ ಕಮ್ಮಿ ಇದೆ, ನಾವೇನು ಬೆಳೆಯಬಲ್ಲಿವಿ, ಈ ಥರದ ಒಂದು ಮನೋಭಾವ ಇರ್ತದೆ. ಸೊ ಅಂಥವ್ರಿಗೆ ನಿಮ್ಮ ಮಾರ್ಗದರ್ಶನ ತುಂಬ ಅಗತ್ಯ ಇರುತ್ತೆ. ಈಗ ನಿಮ್ಮ ಅನುಭವಗಳನ್ನು ಕೇಳಿದರೆ ಸರ್, ನನ್ನ ಅವರು ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತಾ ಇದ್ದಾರಾ ಹೇಗೆ ಅಂತ? ಬರ್ತಾ ಇದ್ದಾರೆ ಸರ್. ಈಗ 2 ಎಕರೆ ಇದ್ದ ಭೂಮಿಯಲ್ಲಿ 2 ಎಕರೆಯಲ್ಲಿ ಅವನು ರಾಗಿ ಮೆಕ್ಕೆಜೋಳ ಬಿತ್ತಿದ್ರೆ ಕೂಡಾಗಿ ಅವನಿಗೆ ಬರೋಂಥ ಲಾಭನೇ ಅಷ್ಟೇ ಈಗ. ಹೌದಾ? ಯಾಕಂದರೆ ಈಗ ಒಂದು ಲೇಬರ್ ಕಾಸ್ಟು, ಆಮೇಲೆ ಈ ಫರ್ಟಿಲೈಸರು, ಬೀಜದ್ದು, ಆಳಿಂದು, ಕೊಯ್ಯೋದು, ಕಟಾವು ಎಲ್ಲ ಮಾಡಿದ್ರೆ ಕೂಡಾಗಿ ಕನಿಷ್ಠ ಅವನು ಏನು ಬೆಳೀತಾನಂದ್ರೆ ಕೂಡಾಗಿ 5-10 ಸಾವಿರ ರೂಪಾಯಿ ಲಾಭ ತೆಗೆಯೋದ್ರಾಗೆ ಮಸ್ತಾಯಿತು. ಎಲ್ಲದೂ ಲೆಕ್ಕ ಮನೇನು ಮಾಡಿದ್ರ, ಕೂಲಾಳಿ ಗುಂಟೆ ಮಾಡಿಸಿದ್ರ ಏನೂ ಉಳಿಯಲ್ಲ. ಅದಕ್ಕೋಸ್ಕರ ಇವತ್ತು ಸಾಮಾನ್ಯ ರೈತರು 2 ಎಕರೆಯಿಂದನೂ 1 ಎಕರೆ ನನ್ನ ಪದ್ಧತಿ ಮಾಡ್ರಿ. ಒಂದು ಪದ್ಧತಿಯಲ್ಲಿ ನುಗ್ಗೆ ಕುಂದರ್ಸ್ರಿ, ನಿಂಬೆ ಕುಂದರ್ಸ್ರಿ, ಮಾವು ಕುಂದರ್ಸ್ರಿ, ತೆಂಗು ಕುಂದರ್ಸ್ರಿ. ನಿಮ್ಮ ಅದು ಈಗ ನುಗ್ಗೆ, ನಿಂಬೆ, ಮಾವು ಕುಂದರ್ಸೋದ್ರಿಂದ ಇವೆಲ್ಲ ನಿಂಬೆ ಎ ಟೈಮ್ ಇದ್ದಂಗ ನಮ್ಮ ಭೂಮಿಯಲ್ಲಿ ಎನಿ ಟೈಮ್ ಮನಿಗೆ ಸಿಗುತ್ತೆ. ಎನಿ ಟೈಮ್ ಮನಿ 6 ತಿಂಗಳು ನೀವು ತಡ್ಕೊಂಡ್ಬಿಟ್ರ ನುಗ್ಗೆ ಬರುತ್ತೆ. ಆಮೇಲೆ 1-3 ವರ್ಷ ತಡೆದ್ಬಿಟ್ರ ನಿಂಬೆ ಬರುತ್ತೆ. ನಿಂಬೆ ಬಂದ್ರ ನಿಂಬೆ ಎನಿ ಟೈಮ್ ದುಡ್ಡು. ಹೌದ್ರ? ಇಂಥ ದಿವಸ ಇಲ್ಲ ಅನ್ನಂಗಿಲ್ಲ. ಹೌದಾ? 50 ನಿಂಬೆ ಗಿಡ ನೀವು 1 ಎಕರೆಯಲ್ಲಿ ಹಾಕ್ಯಂಡ್ರ 2.5 ಲಕ್ಷ 1 ವರ್ಷಕ್ಕೆ. 1 ರೂಪಾಯಿಗೆ 1 ನಿಂಬೆಹಣ್ಣು ಕೊಟ್ಟರೆ ಕೂಡಾಗಿ ನಾವು ಕನಿಷ್ಠ ಅಂದರೆ 1 ಗಿಡ 5,000 ನಿಂಬೆಹಣ್ಣು ಕೊಡುತ್ತೆ. 1 ರೂಪಾಯಿ ಒಂದು ಲೆಕ್ಕ ಹಾಕ್ಯಂಡ್ರೆ 1 ಗಿಡಕ್ಕೆ 5,000 ರೂಪಾಯಿ. 50 ನಿಂಬೆ ಗಿಡ ಹಾಕ್ಯಂದ್ರೆ ನಿಮಗೆ 2.5 ಲಕ್ಷ. ಯಾವ ಬೆಳೆಯಲ್ಲಿ ತೆಗಿತೀರಿ ನೀವು? ಇದನ್ನೇ ನಾನು ಇವತ್ತು ರೈತರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಇಲ್ಲೇ ನಾಗಲಾಪುರದಲ್ಲಿ ಒಬ್ಬರು ಪ್ರೇಮಾನಂದ ಅಂತ ಇದ್ದಾರೆ, ಅವ್ರದ್ದು 2 ಎಕರೆ ನಾನು ಈಗ ಸಮಗ್ರ ಕೃಷಿ ಮಾಡಿಸಿದ್ದೀನಿ. ಆಮೇಲೆ ಈಗ ಮಲ್ಲನಗೌಡ ಅಂತ ಬರ್ತಾನ, ಅತಂದು ಈಗ ಅಡಿಕೆ ಹಾಕಿದಾನ, ಅಡಿಕೆ ಮಧ್ಯೆ ಈಗ ನುಗ್ಗೆ ಕುಂದರ್ಸ್ತಾ ಇದ್ವಿ. ಈ ರೀತಿ ರೈತರು ಒಲವು ತೋರಿಸ್ತಾ ಇದಾರೆ ನನ್ನ ಇದನ್ನು ಕೇಳ್ಕೊಂಡು. ಆಮೇಲೆ ಇನ್ನೊಬ್ಬರು ಲಿಂಗ್ಸೂರಲ್ಲಿ ಪ್ರಿನ್ಸಿಪಾಲ್ರ ಇದ್ದಾರೆ ಇಲ್ಲೇ ನಮ್ಮ ಕೂಡ್ಲಿಗೆಯಲ್ಲಿ, ಮಲ್ಲಪ್ಪ ಅಂತಂದು, ಅವ್ರ ಕೂಡಗೆ ನನ್ನ ಪದ್ಧತಿಗೆ ಬರ್ತಾ ಇದ್ದಾರೆ. ಅವ್ರ ಕೂಡ ಈಗ ದಳಂಬರಿ ಹಾಕಿದಾರೆ, ಅದನ್ನು ಕೂಡಗೆ ನಾನು ಈಗ ಫರ್ಟಿಲೈಸರ್ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದೀನಿ, ಲಿಕ್ವಿಡ್ ಕೂಡಗೆ ಸಪ್ಲೈ ಮಾಡ್ತಾ ಇದ್ದೀನಿ, ಆಲ್ಮಟ್ಟಿ, ನಿಡುಬಂದಿ, ಈ ಕಡೆ ಎಲ್ಲ ನನ್ನ ಔಷಧಿ ಗೊಬ್ಬರ ಹೋಗ್ತಾ ಇದೆ. ಈಗ ನಿಮ್ಮ ಮರ ಕೃಷಿಯ ಉತ್ಪನ್ನಗಳು ಯಾವ್ಯಾವ ಬರ್ತಾ ಇದೆ, ಏನೇನು ಬರ್ತಾ ಇದೆ? ಮಾವು ಬರ್ತಾ ಇದೆ, ನಿಂಬೆ ಬರ್ತಾ ಇದೆ, ಆಮೇಲೆ ಹುಣಸೆ ಬರ್ತಾ ಇದೆ. ಇಷ್ಟಂತೂ ನಾನು ಈಗ ಮಳೆ ಬರ್ತಾ ಇದ್ದೀನಿ. ಮತ್ತೆ ರಾಗಿ ನಡುಮಧ್ಯೆ ರಾಗಿ ಹಾಕಿದ್ದೀನಿ, ರಾಗಿ ಕಟಾವು ಮಾಡಿದ್ದೀನಿ, ನಾಳೆ ಜಿನ್ನು ಮಾಡಿಸ್ಬೇಕು. ರಾಗಿನೂ ಬರ್ತಾ ಇದೆ. ಈಗ ರಾಗಿ ತಕ್ಕಂಡ ಈಗೊಂದು ಕಲ್ಯಾಣ ಕರ್ನಾಟಕ ಯೋಜನೆಯಲ್ಲಿ ಒಂದು ನಂದೊಂದು ಸೆಲೆಕ್ಷನ್ ಆಗಿದೆ ನಮ್ಮ ಹೊಸಪೇಟೆ ಭಾಗದಲ್ಲಿ. ಏನದು ಯೋಜನೆ? ಅದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ವಿ ಸರ್. ಅದಕ್ಕೆ ನಮಗೆ ಬಸವರಾಜ್ ಪಾಟೀಲ್ ಸೇಡಮ್ ಅಂತಂದು ಗುಲ್ಬರ್ಗದವರು, ಅವರು ಇದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಯೋಜನೆಗೆ ಅಧ್ಯಕ್ಷರಿದ್ದಾರೆ, ಅವ್ರದ್ದೊಂದು ಕಾಲ್ ಮಾಡಿದರು. ಅದಕ್ಕೆ ನಾವೊಂದು ಅಪ್ಲಿಕೇಶನ್ ಹಾಕಿದ್ವಿ. ನಮ್ಮ ಭಾಗದಲ್ಲಿ ಒಂದು 4-5 ಅಪ್ಲಿಕೇಶನ್ ಹೋಗಿದ್ದವು ನಮ್ಮ ಹಾಸ್ಪಿಟಲಿಂದ. ಅದರಲ್ಲಿ ಇಬ್ಬಳದ ಸೆಲೆಕ್ಷನ್ ಆಗಿದೆ. ನಂದಿಬಂಡಲಿ ಸುರೇಶ್ ಬಾಬು ಅವ್ರದ್ದೊಂದು, ಅವ್ರದ್ದು ಎ ಕೆಟಗರಿ, ಅವ್ರದ್ದು 8 ಎಕರೆ ಮೇಲ್ಪಟ್ಟಿದ್ದವರಿಗೆ ಎ ಕೆಟಗರಿ ಅಂತ ಅಂದು ಇದೇನು ಮಾಡ್ತಾಯಿದ್ದಾರೆ. ಆಮೇಲೆ 3 ಎಕರೆ ಭೂಮಿ ಇರ್ತಕ್ಕಂಥವ್ರಿಗೆ ಸಿ ಕೆಟಗರಿ ಅಂತ ಮಾಡ್ತಾಯಿದ್ದಾರೆ. ಆ 3 ಎಕರೆ ಇರತಕ್ಕಂಥ ಸಿ ಕೆಟಗರಿಯಲ್ಲಿ ಅವರೊಂದು 1.5 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ಒಟ್ಟು 5 ಲಕ್ಷ ರೂಪಾಯಿ ನಮ್ಮದು, ಒಂದು 25%, ನಾವೊಂದು 1.5 ಲಕ್ಷ ಹಾಕಿದ್ರೆ ಒಟ್ಟು ಟೋಟಲ್ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿದಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಆಮೇಲೆ ತೋಟಗಾರಿಕೆ, ಇದಕ್ಕೆ ಅವರೊಂದು ಬಂಡವಾಳ ಕೊಡ್ತಾರೆ. ಅದನ್ನು ಈಗ ಅವರು ಕಲ್ಯಾಣ ಕರ್ನಾಟಕ ಯೋಜನೆ ಅವರು, ಇವರು ವಾಹಿನಿ ಸಂಸ್ಥೆಗೆ ಇದನ್ನು ವಹಿಸಿದ್ದಾರೆ. ಇವರೇ ಎಲ್ಲದೂ ಇದನ್ನು ಮಾಡ್ತಾ ಇರೋದು. ಅದೊಂದು ರೈತರಿಗೆ, ಈಗ ಒಂದು ಒಬ್ಬ ರೈತ ಒಂದೂರಲ್ಲಿ ಆ ಮಾದರಿ ಆತಂದ್ರೆ ಇನ್ನೊಬ್ಬ ರೈತ ಬರ್ತದ ನಾನು ಪದ್ಧತಿ ಅಂತಂದು ಈಗ ಕಲ್ಯಾಣ ಕರ್ನಾಟಕ ಯೋಜನೆ. ಅವಾಗ ಮೊದಲಿಗೆ ಹೈದರಾಬಾದ್ ಕರ್ನಾಟಕ ಇತ್ತು, ಹೈದರಾಬಾದ್ ಕರ್ನಾಟಕದಿಂದ ಅಷ್ಟೊಂದು ಸೌಲಭ್ಯ ಏನೂ ಸಿಗಲಿಲ್ಲ. ಈ ಕಲ್ಯಾಣ ಕರ್ನಾಟಕ ಯೋಜನೆ ಆಗಿರೋದ್ರಿಂದ ಒಳ್ಳೆ ರೈತರಿಗೆ ಸೌಲಭ್ಯ ಸಿಗ್ತದವ. ಅದನ್ನು ರೈತರು ಸದುಪಯೋಗ ಪಡ್ಕೋಬೇಕು. ಇವತ್ತು ಒಬ್ಬ ರೈತ ಒಂದು ಮೆಂಬರ್ಶಿಪ್ ಆದಂದ್ರೆ ಅವನಿಗೆ ಈ ವರ್ಷದಿಂದ 3 ವರ್ಷ ಒಂದು ಸೌಲಭ್ಯ ಬಂದೇ ಬರ್ತಾವೆ. ಈ ಕಲ್ಯಾಣ ಕರ್ನಾಟಕ ಯೋಜನೆಯಲ್ಲಿ ಸದಸ್ಯತ್ವ ಪಡ್ಕೊಳ್ಬೇಕು. ಪಡ್ಕಂದ್ರೆ ಅವನಿಗೆ 1 ವರ್ಷ, 1 ವರ್ಷ ಅಲ್ಲದೆ 1 ವರ್ಷ ಏನಾದರೂ ಒಂದು ಸದಸ್ಯತ್ವಕ್ಕೆ ಶುಲ್ಕ ಎಲ್ಲ ನಿಗದಿ ಒಂದು ಅದು ಏನಿಲ್ಲ, 201 ರೂಪಾಯಿ ಅಷ್ಟೇ. ಅದೇನು ದೊಡ್ಡ ಅಮೌಂಟ್ ಎಲ್ಲ ಏನಲ್ಲ, 201 ರೂಪಾಯಿ ಸದಸ್ಯತ್ವ ಶುಲ್ಕ ಇದ್ರೆ ಅವರು ಇಲ್ಲೇನ ತರಬೇತಿ ಇದ್ದು ಅಂದ್ರೆ ಅವನಿಗೆ. ಈಗ ಭಾಗದಲ್ಲಿ ಎಷ್ಟು ಜನ ಸದಸ್ಯತ್ವ ಪಡ್ಕೊಂಡಿದ್ದಾರೆ? ಇಲ್ಲೊಂದು 4-5 ಜನ ಸದಸ್ಯತ್ವ ಪಡ್ಕೊಂಡು 5 ಜನದಲ್ಲಿ ಇಬ್ಬಳದಾಗಿದೆ. ಇನ್ನು 3 ಜನ ಉಳ್ಕೊಂಡ ಅವ್ರಿಗೆ 1 ವರ್ಷ ಸೌಲಭ್ಯ ಸಿಕ್ಕೇ ಸಿಗುತ್ತೆ. ಈಗ ಮಾರ್ಗದಪ್ಪರೆ, ನೀವು ಈಗ ಏನು ತೋಟಗಾರಿಕೆ ಅಂದರೆ ಮರ ಕೃಷಿಯಲ್ಲಿ ಒಂದು ಒಳ್ಳೆಯ ಇಳುವರಿ ಬರ್ತಾ ಇದೆ. ಹೌದು, ಇಳುವರಿ. ಮತ್ತು ನೀವೆಲ್ಲರೂ ಸಹಿತ ಸಾವಯವದ ಒಳಸುರಿಗಳನ್ನೇ ಬಳಸಿ ಬೆಳೀತಾ ಇದೆ. ಹೌದು. ಈಗ ನಿಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಒಂದು ವಿಶೇಷ ಬೆಲೆ ಇದೆಯಾ? ಬೇಡಿಕೆ ಇದೆ, ಬೇಡಿಕೆ ಇದೆ. ಇವತ್ತು ಮಾವು ಬರ್ತಾ ಇರೋದಕ್ಕೆ ಬೆಂಗಳೂರು ಆರ್ಡರ್ ಕೊಡ್ತಾ ಇದಾರೆ, ನಮ್ಮ ಮರಮಳೆ ಭಾಗದಲ್ಲಿ ಆರ್ಡರ್ ಕೊಡ್ತಾ ಇದಾರೆ, ಇಲ್ಲೇ ಮನೆ ಮುಂದೆ ಮಾರ್ಕೆಟ್ ಆಗ್ತದೆ. ಹೌದು ಸರ್. ಪ್ರತಿ ವರ್ಷ ಇದು ನಿಮಗೆ? ಪ್ರತಿ ವರ್ಷನೂ ನನಗೆಲ್ಲ, ಈಗ ಕಸ್ಟಮರು ಮರಮಳೆಯಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಇದು ಅನಿವಾರ್ಯ ಪ್ರಸಂಗ, ಮಳೆ ಗಾಳಿ ಬಂದಾಗ ಮತ್ತೆ ಬೆಳೆ ನಷ್ಟ ಆದರೆ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಇಳುವರಿ ಬಂತಂದ್ರೆ ನಾನು ಇಲ್ಲೇ ಮನೆ ಮುಂದೆ ಮಾರ್ಕೆಟಿಗೆ. ಈಗ ನಮ್ಮ ಆಕಾಶವಾಣಿ ಕೇಳುವ ರೈತರು ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾರೆ ಈಗ, ಅವರೆಲ್ಲರೂ ಸಹಿತ ಅವ್ರಿಗೊಂದು ಉತ್ಸಾಹ ಬರುತ್ತೆ, ನಾವು ಮಾರ್ಗದಪ್ಪನವ್ರನ್ನ ಮಾತಾಡಿಸ್ಬೇಕು, ನೋಡಬೇಕು, ಅವ್ರ ತೋಟಕ್ಕೆ ಹೋಗಬೇಕು ಅಂತ. ಹಾಗೇನಾದರೂ ರೈತರು ಬಂದರೆ ನೀವು ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತೀರಿ, ಮಾರ್ಗದರ್ಶನ ನೀಡ್ತೀರಿ? ಸರ್, ಎಷ್ಟೊತ್ತನ್ನು ಕುಂತ್ಕೊಂಡಿದ್ರು ಕೂಡ ನಾನು ಗೈಡ್ಲೈನ್ಸ್ ಮಾಡ್ತೀನಿ. ನನ್ನ ಪದ್ಧತಿಗೆ ರೈತ ಬಂದರೆ ಸಾಕು, ನನಗೆ ಅದೇ ಒಂದು ಖುಷಿ ಆಗ್ತದೆ, ಖುಷಿ ಆಗುತ್ತೆ. ಹೌದಾ? ನಮ್ಮ ರೈತರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ. 9880 4646 4694 9409 ರೈತ ಬಂಧುವರೇ, ಮಾರ್ಗದಪ್ಪ ಅವರು ಸಾವಯವ ಕೃಷಿಕರು, ಪ್ರಗತಿಪರ ಕೃಷಿಕರು ಅಷ್ಟೇ ಅಲ್ಲ, ಜೈವಿಕ ಗೊಬ್ಬರದ ಉತ್ಪಾದಕರಾಗಿಯೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗದ ರೈತರಿಗೆ ಯಾರಾದರೂ ನಾನು ಜೈವಿಕ ಗೊಬ್ಬರಗಳನ್ನು ನನ್ನ ಭೂಮಿಗೆ ಬಳಕೆ ಮಾಡಿ ಉತ್ತಮ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂತಹ ಆಸಕ್ತಿ ಇರತಕ್ಕಂಥ ರೈತರು ಇವರನ್ನು ಸಂಪರ್ಕಿಸಿ ಜೈವಿಕ ಗೊಬ್ಬರವನ್ನು ಸಹಿತ ಇವರಿಂದ ಖರೀದಿ ಮಾಡಬಹುದು. ಜೊತೆಗೆ ಮರ ಕೃಷಿ ಇರಲಿ, ಜೈವಿಕ ಗೊಬ್ಬರಗಳ ಉತ್ಪಾದನೆ ಕುರಿತಾಗಿರ್ಬೋದು, ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ, ಅದು ಸಹಜ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಯಾವುದೇ ಪದ್ಧತಿಯನ್ನು ನೀವು ಅಳವಡಿಸ್ಕೊಳ್ತೀರಿ ಅನ್ನೋದಾದರೆ, ಈಗ ಇವರು ಅನುಸರಿಸ್ತಾ ಇರತಕ್ಕಂತಹ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಆಸಕ್ತಿ ಇದ್ದರೆ ಇವರನ್ನು ನೀವು ಭೇಟಿಯಾಗ್ಬೋದು, ಇವರ ತೋಟಕ್ಕೆ ಬರ್ಬೋದು, ಮನೆಗೆ ಬರ್ಬೋದು, ಇವರನ್ನು ದೂರವಾಣಿ ಮೂಲಕವೂ ಸಹಿತ ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ನಾನು ಹೇಳ್ತೇನೆ, 9880 4694 409 409 409. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರನ್ನು ಸಂಪರ್ಕಿಸ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮಾರ್ಗದಪುರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೆ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ಮತ್ತು ನೀವು ಒಳ್ಳೆ ತರಬೇತುದಾರರಾಗಿ ಒಬ್ಬ ಮಾರ್ಗದರ್ಶಿ ರೈತರಾಗಿ ಈ ಭಾಗದಲ್ಲಿ ಹೆಚ್ಚು ಗುರುತಿಸ್ಕೊಂಡಿದ್ದೀರಿ. ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಸಾವಯವ ಕೃಷಿ, ಅರಣ್ಯ ಕೃಷಿ ಅನುಭವ ಕುರಿತು ಹೊಸಪೇಟೆ ತಾಲೂಕು ಹಾರವನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಮಾರ್ಗದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार हौसला नया भर लिया है फैसला ये कर लिया है टीवी से सबको बचाएंगे खुद से ये वादा कर लिया है इंडिया जब जोर लगाएगा टीवी हारेगा देश जीतेगा तो आइए आज ही सब लेते हैं एक संकल्प भारत को टीवी मुक्त बनाने का तभी तो टीवी हारेगा देश जीतेगा टीवी हारेगा देश जीतेगा टीवी के बारे में ज्यादा जानकारी के लिए 1800-11-6666 पर संपर्क करें इन मुंदे केली किसान वाणी ग्रामांतरंग कार्यक्रम ದಲ್ಲಿ ರೈತರಿಗೆ ಸಲಹೆ ಕೃಷಿ ಬೆಳೆಗಳ ಮೌಲ್ಯ ವರ್ಧಿಸುವಿಕೆ ಗ್ರಾಮೀಣ ಪ್ರದೇಶಗಳಲ್ಲಿರುವ 70%+ ಜನತೆ ಕೃಷಿ ಉದ್ಯಮವನ್ನು ಅವಲಂಬಿಸಿದ್ದಾರೆ ಕೃಷಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮಹತ್ತರವಾಗಿದೆ ಕೃಷಿ ಮಹಿಳೆಯು ಹೊಲ ಸ್ವಚ್ಛಗೊಳಿಸೋದ್ರಿಂದ ಹಿಡ್ಕೊಂಡು ಕಾಳುಗಳನ್ನು ಬಿತ್ತಿ ಬೆಳೆಸೋದು ಕೊಯ್ಲು ಮಾಡೋದು ಸಂಗ್ರಹಿಸೋದು ಅಷ್ಟೇ ಅಲ್ಲದೆ ಅದರಿಂದ ಆಹಾರ ತಯಾರಿಸಿ ಬಡಿಸೋವರೆಗೂ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಳೆ ಕೃಷಿಕ ಒಕ್ಕಿದ ಕಾಳುಗಳನ್ನು ಹಾಗೆ ಪೇಟೆಗೆ ಒಯ್ದು ಕಡಿಮೆ ಬೆಲೆಗೆ ಮಾರಿ ಅದಕ್ಕೆ ಮಾಡಿದ ಖರ್ಚನ್ನು ತೆಗೀತಾನೆ ಅದೇ ಬೆಳೆಗೆ ವ್ಯಾಪಾರಿ ಮೌಲ್ಯವರ್ಧನೆ ಮಾಡಿ 2 ಪಟ್ಟು ಹೆಚ್ಚು ಆದಾಯನ ಗಳಿಸ್ತಾನೆ ಬೆಳೆ ಮೌಲ್ಯವರ್ಧನೆ ಅಂದ್ರೆ ಕಚ್ಚಾ ರೂಪದಲ್ಲಿರುವಂತ ಬೆಳೆನ ಸ್ವಚ್ಛ ಮಾಡಿ ಪ್ಯಾಕ್ ಮಾಡೋ ಮುಖಾಂತರ ಅಥವಾ ಅದರಿಂದ ವಿವಿಧ ಪಾಕಗಳನ್ನು ತಯಾರಿಸಿ ಮೌಲ್ಯ ಹೆಚ್ಚಿಸೋದಾಗಿದೆ ಉದಾಹರಣೆ ಹೇಳೋದಾದ್ರೆ ಜೋಳನ ಸ್ವಚ್ಛ